ಉದ್ಯೋಗಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿರುವ ಪ್ರಕರಣ, ಉಚ್ಚ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ. ನಾಳೆ ಬೆಳಗ್ಗೆ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ಪ್ರಧಾನಿ ಸಂವಾದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೇಳುಗರೆ, ಇಂದು ರಾತ್ರಿ 10 ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಸಾಯಿ ಐಶ್ವರ್ಯ ಮಹಾಶಬ್ದೆ ಅವರ ಖ್ಯಾಲ್ ಗಾಯನ. ಇದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ ಕೃಷಿ ರಂಗ ಸಮಗ್ರ ತೋಟಗಾರಿಕಾ ಬೇಸಾಯ ಕುರಿತು ಪ್ರಗತಿಪರ ರೈತ ರವಿಶಂಕರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಹಾಡು ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪ್ರಗತಿಪರ ರೈತರೊಬ್ಬರೊಡನೆ ಮಾತಾಡ್ತಾ ಇದ್ದೇವೆ. ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಯಾವ್ಯಾವ ಒಂದು ಕ್ರಮವನ್ನ ಅವರು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಹೇಗೆ ಅವರು ತಮ್ಮ ಕೃಷಿಯಲ್ಲಿ ಹಿಡಿತವನ್ನ ಸಾಧಿಸಿದ್ದಾರೆ, ಹೀಗೆ ಒಂದೊಂದಾಗಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಪ್ರಗತಿಪರ ರೈತ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ರವಿಶಂಕರ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಕೃಷಿಯನ್ನ ಯಾವ್ಯಾವ ತರದಲ್ಲಿ ತಾವು ಮಾಡ್ತಾ ಇದ್ದೀರಿ, ಏನೇನ್ ಬೆಳೆ ಬೆಳೀತಿದ್ದೀರಿ, ಸಂಪೂರ್ಣವಾಗಿ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ರವಿಶಂಕರ್ವೇ. ನಮಸ್ಕಾರ ಸರ್. ಸರ್, ಈ ಸಮಗ್ರ ಕೃಷಿ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ರೈತನ ಕೈ ಹಿಡಿದಿರೋಂತ ಪದ್ಧತಿ ಅದು. ಏಕ ಬೆಳೆ ಪದ್ಧತಿ ಆದ್ರಷ್ಟು ಹಾನಿ ಇನ್ನೊಂದಿಲ್ಲ, ಯಾಕೆಂದ್ರೆ ಒಂದು ಬೆಳೆ ನಂಬಿಕೊಂಡೋದಾಗ ರೇಟ್ ಬಂದಾಗ ರೈತ ಗೆದ್ದ, ಇಲ್ಲ ಅಂದ್ರೆ ಬಿದ್ದ ಅಂತ ಲೆಕ್ಕ. ಆ ಒಂದು ಉದ್ದೇಶಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಏಕ ಬೆಳೆ ಪದ್ಧತಿಯಿಂದ ನಾವೇನ್ ಮಾಡಿದ್ವಿ, 2014 IFS ಒಂದು ಸ್ಕೀಮ್ ಅಲ್ಲಿ ಸೇರ್ಕೊಂಡ್ಮೇಲೆ ಅದ್ರ ಬಗ್ಗೆ ಅರಿವು ತಂದ್ಕೊಂಡ್ಮೇಲೆ ಹೆಚ್ಚಾಗಿ IFS ಒಂದು ಕೃಷಿಗೆ ಹೋದ್ವಿ. ಮತ್ತೆ IFS ಅಂತಂದ್ರೆ ಏನು ಅಂದ್ರೆ ಇಂಟಿಗ್ರೇಟಿಂಗ್ ಫಾರ್ಮಿಂಗ್ ಸಿಸ್ಟಮ್ ಅಂತಂದ್ಬಿಟ್ಟು, ಅದು ಬಂದು ಒಂದು ಬೆಳೆ ಮಾಡಬೇಕು ಅಂತಂದ್ರೆ ಆ ಬೆಳೆಗೂ ಅಷ್ಟೇ ಸಮಗ್ರವಾಗಿ ಎಲ್ಲಾ ಕೀಟ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಮತ್ತೆ ನಾವು ಬೆಳೆನ ಯಾವ ತರ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಂದ್ರೆ ಈ ಬೆಡ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು. ಅದ್ರ ಜೊತೆಗೆ ಒಂದು ಬೆಳೆ ಬೇಕು ಚೆನ್ನಾಗಿ ಬೆಳಿಬೇಕು ಅಂದ್ರೆ ತಿಪ್ಪೆ ಗೊಬ್ಬರ ಇಂಪಾರ್ಟೆಂಟ್. ತಿಪ್ಪೆ ಗೊಬ್ಬರ ಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ದನಗಳು ಹೆಚ್ಚಾಗಿ ಹೈನುಗಾರಿಕೆ ಒತ್ತುಕೊಟ್ಟಾಗ ಅದು ತನ್ನಾಗ್ತಾನೆ ಗೊಬ್ಬರದ ಪ್ರಮಾಣ ಜಾಸ್ತಿ ಮಾಡ್ಕೊತೀವಿ. ಗೊಬ್ಬರ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂಗೆನೆ ನಮ್ಮ ಭೂಮಿನೂ ಫಲವತ್ತತೆಯಿಂದ ಇರ್ತದೆ. ಅದ್ರ ಜೊತೆಗೆ ಬರೀ ಹೈನುಗಾರಿಕೆ ತೋಟಗಾರಿಕೆ ಇದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಇರ್ಬೋದು, ಜೇನು ಕೃಷಿ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಇರ್ಬೋದು. ಮತ್ತೆ ಈ ಕೃಷಿಯಲ್ಲಿ ಒಂದೇ ಬೆಳೆ ಬೆಳೆದಂಗೆ ರಾಗಿ, ತೊಗರಿ, ಮತ್ತೆ ಅವರೆ, ಉರುಳಿ, ಈ ತರ ಅಲಸಂದೆ, ಪ್ರತಿಯೊಂದನ್ನು ಬೆಳೆ ನಾವು ಬೆಳಿತೀವಿ. ಆ ಬೆಳೆಯಲ್ಲಿ ಬಂದಿದ್ದು ಫಸಲನ್ನು ತೆಗೆದುಕೊಂಡು ಉಳಿದಿದ್ದನ್ನ ದನಗಳಿಗೆ ಹಾಕ್ತಿವಿ. ಅದಾದ್ಮೇಲೆ ಈಗ ಇನ್ನೊಂದು ನಮ್ ಕೈ ಹಿಡಿದಿರೋಂತ ಇದೇನು ಅಂದ್ರೆ ಪಾಲಿಹೌಸ್. ಬರೀ ನಾವು ಹೊರಗಡೆ ಮಾಡೋದು ತುಂಬಾ ಕಷ್ಟ ಇದೆ ಈ ಬೆಳೆಗಳೀಗ ಅಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ಕೀಟದ ಸಮಸ್ಯೆ ಇರ್ಬೋದು, ರೋಗದ ಸಮಸ್ಯೆ ಇರ್ಬೋದು ಬೆಳೆಗಳಿಗೆ, ಅದೆಲ್ಲ ನೋಡಿ ನೋಡಿ ತುಂಬಾ ಸಾಕಾಗ್ಬಿಟ್ಟು ಈಗೇನ್ ಮಾಡ್ಕೊಂಡಿದ್ವಿ ಅಂದ್ರೆ ನೆಟ್ ಹೌಸ್ ಮಾಡಿದ್ವಿ ಮುಂಚೆ, ಅದಾದ್ಮೇಲೆ ಪಾಲಿಹೌಸ್ ಮಾಡಿದ್ವಿ. ಪಾಲಿಹೌಸ್ ಅಲ್ಲೇನು ಒಳ್ಳೆ ಬೆಳೆಗಳು ಬೆಳೀತಾ ಇದ್ವಿ. ಮತ್ತೆ ನೆಟ್ ಹೌಸ್ ಅಲ್ಲೂ ಈಗ 3 ಎಕರೆಗೆ ಆಗಷ್ಟು ನೆಟ್ ಹೌಸ್ ಇದೆ, ಅದರಲ್ಲೂ ಹೂವ, ಕ್ಯಾಪ್ಸಿಕಮ್ಮು, ಮತ್ತೆ ಬೊಜ್ಜಿ ಆತರ ಬೆಳಿತೀವಿ. ಈ ಪಾಲಿಹೌಸ್ ಅಲ್ಲೇ ಕ್ಯಾಪ್ಸಿಕಮ್ಮು ಮತ್ತೆ ಅದರಲ್ಲೂ ಹೂವ, ಮಳೆಗಾಲದಲ್ಲಿ ಹೂವ ಬೆಳಿತೀವಿ. ಈ ತರ ಪ್ರತಿಯೊಂದು ಇದರಲ್ಲೂ ಚೇಂಜಸ್ ಆಗ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಬರೀ ನಾವು ಔಷಧಿಗಳೊಂದೇ ಮುಖ್ಯ ಅಲ್ಲ, ಅದ್ರ ಜೊತೆಗೆ ಮೋಹಕ ಬಲೆಗಳಿರ್ಬೋದು, ಅಂಟು ಬಲೆಗಳಿರ್ಬೋದು, ಅದ್ರ ಜೊತೆಗೆ ನಮ್ಮ ಒಂದು ತೋಟದಲ್ಲಿ ಜೈವಿಕ ಕೀಟಾಣುಗಳು ಅಂದ್ರೆ ಈ ಶಿಲೀಂಧ್ರ ನಾಶಕಗಳನ್ನ ಜಾಸ್ತಿ ಇರ್ತವೆ ಅನ್ಕೊಳ್ಳಿ, ಭೂಮಿಯಲ್ಲಿ ಸರಿಯಾಗಿ ಬೆಳೆಗಳಾಗ್ತಿರಲ್ಲ, ಗಿಡ ಸಾಯೋದಿರ್ಬೋದು, ಆ ತರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಬರೀ ರಾಸಾಯನಿಕ ಕೀಟನಾಶಕಗಳನ್ನೇ ಬಳಸೋದಲ್ಲ, ಜೈವಿಕ ಕೀಟನಾಶಕಗಳನ್ನು ಬಳಸ್ಕೋಬಹುದು. ಅಂದ್ರೆ ಈಗ ನಾವು ಒಂದು ಎಕರೆಗೆ 2.5 ಲೀಟರ್ ಸೂಡಾಮಿನಸ್ ಕೃಷಿ ಕಾಲೇಜಲ್ಲಿ ಹೋಗಿ ತಗೊಂಬಂದು ಅದನ್ನ ಒಂದ್ ಡ್ರಮ್ಗೆ ಹಾಕೊಂಡು ಆ ಡ್ರಮ್ ಅಲ್ಲಿ ಒಂದು 2 ಕೆಜಿ ಬೆಲ್ಲ, 2 ಕೆಜಿ ಹಿಟ್ಟು ಯಾವ್ದಾದ್ರೂ ಆಗ್ಬೋದು, ದ್ವಿದಳ ಧಾನ್ಯದ ಹಿಟ್ಟು ಅಂದ್ರೆ ಕಡಲೆ ಹಿಟ್ಟು ಇಲ್ಲಾಂದ್ರೆ ಅವರೇ ಹಿಟ್ಟು, ಹುರುಳಿ ಹಿಟ್ಟು, ಈ ತರ ಹಿಟ್ಟನ್ನು ಮಾಡ್ಕೊಂಡು ಅದರಲ್ಲಿ ಡ್ರಮ್ಗೆ ಹಾಕೊಂಡು ಅದ್ರ ತುಂಬಾ ನೀರ್ ತುಂಬಿಸ್ಬಿಟ್ಟು ಒಂದ್ 3 ದಿನ ಕಲ್ಸ್ಕೊಂಡಿದ್ದು ಮತ್ತೆ ಅದನ್ನ ನೀರಲ್ಲಿ ಬಿಟ್ಟಾಗ ನಮ್ಗೆ ಬೆಳೆ ಚೆನ್ನಾಗಿ ಸಾಯೋದೇ ಇದ್ರು ಕಂಟ್ರೋಲ್ ಆಗ್ತದೆ. ಅದ್ರ ಜೊತೆಗೆ ನೀರಿನ ನಿರ್ವಹಣೆ ಮೇನ್. ಈಗ ಒಬ್ಬ ರೈತ ನೀರಿಲ್ಲ ಅಂತ ಕಷ್ಟ ಬೀಳೋ ರೈತರೇ ಜಾಸ್ತಿ ಇದಾರೆ. ಅಂದ್ರೆ ಅವ್ರವ್ರು ಜಮೀನಲ್ಲಿ ನೀರು ಮಳೆ ಬಿದ್ದಾಗ ಹರ್ಕೊಂಡು ಹೋಗ್ತಾ ಇರ್ತದೆ. ಮಳೆ ಬಿದ್ದು ನಿಂತಾದ್ಮೇಲೆ ಒಂದ್ಸರಿ ಅವ್ರ ತೋಟದಲ್ಲಿ ಜಮೀನಲ್ಲಿ ಒಂದ್ಸರಿ ಓಡಾಡಬೇಕು. ಓಡಾಡಿದಾಗ ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಉದಾಹರಣೆಗೆ ನಮ್ದೇ ತಗೊಳ್ಳಿ, ನಮ್ಮ ಜಮೀನ್ ಪಕ್ಕದಲ್ಲಿ ಒಂದು 10 ಎಕರೆ ಅಷ್ಟು ಬೆಟ್ಟ ಇದೆ. ಆ ಬೆಟ್ಟ ಕೊರೆದು ಎಲ್ಲ ನಮ್ಮ ಕಡೆ ವಾಟರ್ ಮಾಡ್ಬಿಟ್ಟಿದೆ. ಅಂದ್ರೆ ಬೆಟ್ಟ ಇದು ಕಲ್ ತೆಗಿಯೋರು, ಆ ಬೆಟ್ಟದ ನೀರೆಲ್ಲ ನಮ್ಮ ತೋಟದ ಪಕ್ಕದಲ್ಲಿ ಹರ್ಕೊಂಡು ಹೋಗ್ತಾ ಇತ್ತು. ಆ ಟೈಮಲ್ಲ ನಿನ್ಗೆ ಒಂದ್ಸರಿ ಹೋದಾಗ ಈ ನೀರ್ನ ಯಾಕೆ ಬಳಸ್ಕೋಬಾರ್ದು ಅಂದ್ರೆ, ನಮ್ಗೆ ನೀರು ಮುಂಚೆ ಒಂದು 95 ಮುಂಚೆ ಏನಾಗಿತ್ತು ಅಂದ್ರೆ 3 ಇಂಚಿನ ನೀರು 150 ಅಡಿಗೆ ಬರ್ತಾ ಇತ್ತು. ಹೋಗ್ತಾ ಹೋಗ್ತಾ ಹೋಗ್ತಾ 500 ಅಡಿಗೆ ಹೋಯ್ತು, 1000 ಅಡಿಗೆ ಹೋಯ್ತು, 1200 ಅಡಿಗೆ ಹೋದ್ರು ನೀರು ಬರ್ತಾ ಇಲ್ಲ ಬೋರ್ವೆಲ್ ಕೊರ್ಸ್ದಾಗ. ಆ ಒಂದ್ ಮಟ್ಟಕ್ಕೆ ಹೋದಾಗ ಆ ಬೋರ್ವೆಲ್ ಹಿಂದ್ಗಡೆ ಹೋಗೋದ್ ಬಿಟ್ಬಿಟ್ಟು ಈ ಮಳೆ ನೀರ್ನ ಯಾಕೆ ಹಿಡಿದಿಟ್ಕೊಂಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಏನ್ ಮಾಡಿದ್ವಿ ಅಂದ್ರೆ, ಆ ಬೆಟ್ಟದ ನೀರ್ನ ಒಂದ್ ಕಡೆ ಕೃಷಿ ಹೊಂಡ ಮಾಡ್ಕೊಂಡು ಒಂದು 1 ಎಕರೆಯಲ್ಲಿ ಆ ನೀರ್ನ ಬಳಸ್ಕೊಂಡು ಏನ್ ಮಾಡಿದ್ವಿ, ತೋಟಗಾರಿಕೆ ಬೆಳೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಜಾಸ್ತಿನೂ ಮಾಡಿದ್ವಿ ತೋಟಗಾರಿಕೆ ಬೆಳೆಗಳು. ಅಂದ್ರೆ 1 ಎಕರೆಗೆ ನಮ್ ಬೋರ್ವೆಲ್ ನೀರು ಆಗ್ತಾ ಇದ್ದಿದ್ನ ಅದನ್ನೇನ್ ಮಾಡಿದ್ವಿ ಅಂದ್ರೆ, ಈ ಮಳೆ ನೀರು ಬಳಸ್ಕೊಂಡ್ಬಿಟ್ಟು ಅದನ್ನ 2-3 ಎಕರೆಗೆ ತೋಟಗಾರಿಕೆ ಬೆಳೆಗಳಿಗೆ ಹೋದ್ವಿ. ಅದ್ರ ಜೊತೆಯಲ್ಲಿ ಆ ಮಳೆ ನೀರು ಚೆನ್ನಾಗಿತ್ತೆ ಅನ್ನೋ ಗೊತ್ತಿಲ್ಲ, ಬೆಳೆನೂ ಇಂಪ್ರೂವ್ ಆಗಕ್ ಸ್ಟಾರ್ಟ್ ಮಾಡ್ತು. ಇವತ್ತಿನಿಂದಲೇ ಆ ನೀರಿನ ನಿರ್ವಹಣೆಗೆ ಮುಂಚೆ ಶಿನ್ಕೇಲ್ ಕಟ್ತಾ ಇದ್ವಿ, ಅದಾದ್ಮೇಲೆ ಸ್ಪ್ರಿಂಕ್ಲರ್ ಬಂದು ಇದು ಒಂದು ಪೈಪ್ ಮುಖಾಂತರ 1 ಕಿಲೋಮೀಟರ್ 3 ಇಂಚ್ ಪೈಪ್ ಹಾಕೊಂಡು ಆ ಪೈಪ್ ಕಾಲುವೆಯಲ್ಲಿ ಹೋಗೋ ನೀರು ವೇಸ್ಟ್ ಆಗ್ತದೆ ಅಂದ್ಬಿಟ್ಟು ಪೈಪ್ ಮುಖಾಂತರ ನೀರು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಪೈಪ್ ಬೇಡ ಅಂದ್ಬಿಟ್ಟು ಮತ್ತೆ ಡ್ರಿಪ್ ಬಂದು ಡ್ರಿಪ್ ಹೋದ್ವಿ. ಡ್ರಿಪ್ ಆದ್ಮೇಲೆ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಬೀಟ್ರೋಟು ಇನ್ನ ನೌಕೋಲ್ ಈ ತರ ಬೆಳೆಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈರುಳ್ಳಿ ಆ ತರದ್ದು ಅವು ಮಾಡಿದಾಗ ಬರೀ ಡ್ರಿಪ್ ಆಗಲ್ಲ ಅಂತ ಅನ್ಬಿಟ್ಟು ಏನ್ ಮಾಡಿದ್ವಿ, ಸ್ಪ್ರಿಂಕ್ಲರ್ ಹೋದ್ವಿ. ಆತರ ಪ್ರತಿಯೊಂದನ್ನು ಸಮಗ್ರವಾಗಿ ನೀರಿನ ನಿರ್ವಹಣೆನೂ ಇರ್ಬೋದು, ಸಮಗ್ರವಾಗೋದ್ರೆ 1 ಎಕರೆ ಬೆಳೀತಾ ಇರೋಂತ ರೈತ 2-3 ಎಕರೆ ಬೆಳಿಬಹುದು. ಹಂಗೆ ಆದಾಯನೂ ಮಾಡ್ಕೋಬಹುದು, ಅದರಲ್ಲೇನು ಎರಡನೇ ಮಾತಿಲ್ಲ. ಅದಾದ್ಮೇಲೆ ಜೇನು ಕೃಷಿ, ನಾನು 2 ಬಾಕ್ಸಿಂದ ಜೇನು ಕೃಷಿನ ಸ್ಟಾರ್ಟ್ ಮಾಡಿದೆ. ಜೇನು ಕೃಷಿ ಸ್ಟಾರ್ಟ್ ಮಾಡಿದ್ಮೇಲೆ ಏನ್ ಮಾಡಿದೆ ಅಂದ್ರೆ, ಅದನ್ನ ಇಟ್ಕೊಂಬರೋದು ಬಿಡೋದು, ಇಟ್ಕೊಂಬರೋದು ಅವು ಹೊರಟೋಗೋದು ಆತರ. ಅದಕ್ಕೂ ಪ್ರತಿಯೊಂದಕ್ಕೂ ಇದು ಗೈಡ್ ಲೈನ್ಸ್ ಬೇಕು. ಆ ಗೈಡ್ ಲೈನ್ಸ್ ಬೇಕು ಅಂದ್ರೆ ವಿಜ್ಞಾನಿಗಳಿಗೆ ಭೇಟಿ ಮಾಡಬೇಕು. ವಿಜ್ಞಾನಿಗಳಿಗೆ ಭೇಟಿ ಮಾಡಿದಾಗ ತನ್ನಿಂದ ತಾನೇ ಎಲ್ಲ ಬರ್ತದೆ. ಎಲ್ಲ ಯಾರನ್ನು ಕಲಿತು ಬಂದಿರಲ್ಲ, ನೋಡಿ ಕಲಿಬೇಕು ಇಲ್ಲ ಮಾಡಿ ಕಲಿಬೇಕು ಅಂತಾರೆ, ಇಲ್ಲ ಕೇಳಿ ಕಲಿಬೇಕು ಅಂತಾರೆ. ಆ ಮೂರನ್ನೂ ನಾನು ಅನುಸರಿಸಿ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಒಂದಿದಾಯ್ತು. ಈಗ ತಾವು ತೋಟಗಾರಿಕೆ ಬೆಳೆಯಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಅದೇ ತರ ಈಗ ಸಮಗ್ರ ಕೃಷಿಯಲ್ಲಿ ಹಲವಾರು ಬೆಳೆಗಳನ್ನ ತಾವು ಅಳವಡಿಸಿಕೊಂಡಿದ್ದೀರಿ ಅಂತ ಹೇಳಿದ್ರಿ. ತರಕಾರಿ ಬೆಳಿತೀರಿ, ತರಕಾರಿಯಲ್ಲಿ ಅನೇಕ ಬಗೆ ಬೆಳೀತಾ ಇದ್ದೀರಿ. ಅದೇ ತರ ನೀವು ಈಗ ಹೂವಿನ ಗಿಡಗಳನ್ನು ಕೂಡ ಬೆಳೀತಾ ಇದ್ದೀರಿ. ಈಗ ಅದೇ ತರ ಇನ್ನೂ ಕೆಲವು ಬೆಳೆಗಳನ್ನ ಬೆಳೀತಿದ್ದೀರಿ. ಈಗ ತಾವು ಬೆಳೆದ ಬೆಳೆ ಹೇಗೆ ನೀವು ಮಾರುಕಟ್ಟೆ ಪೂರೈಕೆಯನ್ನು ಮಾಡ್ತೀರಿ? ಯಾಕಂದ್ರೆ ಈಗ ರೈತ ತಮ್ಮ ಆದಾಯ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಈಗ ನೀವು ಹಾಕೋ ಬೆಳೆಯನ್ನು ಕೂಡ ವಿಚಾರ ಮಾಡಿ ನೀವು ನಡಬೇಕಾಗ್ತದೆ. ಇಲ್ಲಾಂದ್ರೆ ನೀವು ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪಾದನೆಗೆ ಯೋಗ್ಯ ಬೆಲೆ ಸಿಗಬೇಕಾಗತ್ತೆ. ಇದಕ್ಕೆ ಯಾವ ತರ ನೀವು ಹಾಕೊಂಡಿರಿ ಈ ಒಂದು ತಮ್ಮ ಕೃಷಿ ಕಸುಬಲ್ಲಿ? ಸರ್, ಒಂದು ಮಾತು ಸರ್, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಬೆಳೆಯಬಹುದು ಸರ್, ರೈತ ಬೆಳೆದ ಮೇಲೆ ಮಾರುಕಟ್ಟೆ ಮಾಡೋದಿದೆ ನೋಡಿ, ಅದು ತುಂಬಾ ಕಷ್ಟ. ನಮ್ಗೇನು ಅಂದ್ರೆ, ಈಗ ನಾವು ಕ್ವಾಲಿಟಿ ಚೆನ್ನಾಗಿ ಕೊಟ್ಟಾಗ ತನ್ನಿಂದ ತಾನು ಹುಡ್ಕೊಂಬರ್ತಾರೆ ಸರ್. ಪಾಲಿಯೋಸ್ ಬೆಳೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತಂದ್ರೆ, ಆ ಒಂದು ಹಣ್ಣಿಗೆ ನಾವು ಬರೀ ಬೆಳೆಯೋದು ಕಲರ್ ಕ್ಯಾಪ್ಸಿಕಮ್ಮು, ನಾವು ಬರೀ ಕಿತ್ಕೊಂಬಂದು ಹೊರಗಡೆ ಹೊತ್ತು ಒಂದ್ ಕಡೆ ಗುಡ್ಸಲ್ ಕೆಳಗಡೆ ಹಾಕ್ತಿವಿ ನೆರಳಲ್ಲೇ, ಮತ್ತೆ ಅವರೇ ಬಾಕ್ಸ್ ತಗೊಂಬರ್ತಾರೆ, ಅವರೇ ಗ್ರೇಡಿಂಗ್ ಮಾಡ್ಕೋತಾರೆ, ಮತ್ತೆ ವೇಟ್ ಮಾಡೋದಕ್ಕೆ ಮಾತ್ರ ನಾವು ಬರ್ಕೋಬೇಕಷ್ಟೆ. ಆ ಒಂದು ಇದ್ರಲ್ಲಿ ಇದು ಕ್ಯಾಪ್ಸಿಕಮ್ ಮಾಡ್ತೀವಿ. ಅದಾದ್ಮೇಲೆ ಈಗ ನೋಡ್ರಿ, ಮತ್ತೆ ಗ್ರೀನ್ ಕ್ಯಾಪ್ಸಿಕಮ್ ಬೆಳೆದಾಗ ನಮ್ಮ ಪಕ್ಕದ ಭಾಗದಲ್ಲೇನೆ ಒಂದು 7-8 ತರದ ಕಂಪ್ನಿಗಳಿದೆ ಸರ್. ರಿಲಯನ್ಸ್, ಬಿಗ್ ಬಾಸ್ಕೆಟ್, ಮೋರು, ಮತ್ತೆ ಸ್ವಿಗ್ಗಿ, ಬೇರೆ ಬೇರೆ ಕಂಪ್ನಿ, ಎಲ್ಲಾ ಕಂಪ್ನಿಗಳು ಇದಾವೆ. ಅಂದ್ರೆ ಒಂದು 10 ಕಿಲೋಮೀಟರ್ ವರೆಗೂ ತಗೊಂಡು ಹೋಗ್ಬೇಕು. ನಾವು ಕ್ವಾಲಿಟಿ ಚೆನ್ನಾಗಿದ್ದಾಗ ಅವರು ಕಂಪ್ನಿಗಳಲ್ಲಿ ವಿಂಗಡಿಸ್ತಾರೆ ಅಂತ ಹೇಳ್ತಾರೆ. ನಾವು ಕಂಪ್ನಿ ಕೊಡ್ಬೇಕು ಅಂತಂದಾಗ ಬೆಳೆ ಚೆನ್ನಾಗಿ ಬೆಳೆದಿದೆ, ನಮ್ಗೆ ಲಾಸ್ ಬರಲ್ಲ ಸರ್. ವಿಂಗಡಿಸೋದು ಎಂತವರು ಅಂದ್ರೆ, ನಾವು ಯಾವತ್ತು ಬೆಳೆ ಸರಿಯಾಗಿ ಬಂದಿಲ್ಲ ಅವತ್ತು ದಿನದಲ್ಲಿ ನಮ್ಗೆ ಲಾಸೆ. ನನ್ನಿಂದ ನಾವು ಬೆಳೆ ಚೆನ್ನಾಗಿ ಬೆಳಿತೀವಿ, ಮಾರುಕಟ್ಟೆ ವ್ಯವಸ್ಥೆನೂ ಚೆನ್ನಾಗಿದೆ. ಟೊಮೊಟೊ ಬೆಳೆದಾಗನು ಅಷ್ಟೇನೆ, ಟೊಮೊಟೊ ಬೆಳೆದಾಗ ನಮ್ಮ ಕೋಲಾರ ಮಾರ್ಕೆಟ್ ಚೆನ್ನಾಗಿದೆ, ಅಲ್ಲಿ ಟೊಮೆಟೊ ಒಂದು ಮಾತ್ರ ಅಲ್ಲಿ ಮಾರ್ಕೆಟ್ ತಗೊಂಡು ಹಾಕ್ತೀವಿ, ನಮ್ದು ಫೈನ್ ಕ್ವಾಲಿಟಿ ಇದ್ದಾಗ ವ್ಯಾಪಾರಸ್ಥರು ಅಲ್ಲಿ ನಿಂತ್ಕೊಂತಾರೆ. ಪ್ರತಿಯೊಂದು ಅಷ್ಟೇ ಸರ್, ಅಲ್ಲಿ ಬಾಕ್ಸ್ಗಳ ಹತ್ರ ಬಂದು ಮುಂಚೆನೆ ನೋಡ್ತಾ ಇರ್ತಾರೆ ವ್ಯಾಪಾರಸ್ಥರು ಇದು ಯಾವ್ದೋ ಕ್ವಾಲಿಟಿ ಇದೆ ಅಂತಂದಾಗ ಅಲ್ಲಿ ಒಂದಷ್ಟು ಜನ ನಾವು ನಿಲ್ಲೋದಕ್ಕೂ ದಾರಿ ಇರಲ್ಲ, ಹಂಗಿರ್ತಾರೆ. ಅದೇ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಇಲ್ಲಿಂದ ಮುಂದಿನ ಲಾಟ್ ಹತ್ರ ಹೋಗ್ತಾರೆ, ಅಂತ ಇಂಥ ರೈತರು ತೆಗಿತಾರೆ. ಹಂಗಾಗಿ ನಾವು ಬೆಳೆನ ಯಾವ ತರ ಬೆಳಿತೀವೋ ಅದ್ರ ಮೇಲೆ ನಮ್ಗೆ ಆದಾಯನೂ ಹಂಗೆ ನಿರೀಕ್ಷೆ ಮಾಡ್ಬೋದು. ಬೆಳೆನೇ ಬೆಳೆದಿಲ್ಲ ನಮ್ಗೆ ರೇಟ್ ಇಲ್ಲ ಅಂತಂದ್ರೆ ಅದು ತಪ್ಪು ಅವ್ರದ್ದಲ್ಲ ಸರ್, ನಮ್ದು ಬೆಳೆ ಬೆಳೆಯೋರ್ದು ತಪ್ಪು. ನಾವು ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು. ನಮ್ಮ ಭೂಮಿನ ಸಾವಯವ ಆರ್ಗ್ಯಾನಿಕ್ ನಾನು ಹೇಳಲ್ಲ, ಆರ್ಗ್ಯಾನಿಕ್ ಅಂತ ಹೋದ್ರೆ ಇವಾಗ ನಮ್ಮ ಕಾಲದಲ್ಲಿ ಆಗೋದಿಲ್ಲ, ಯಾಕೆಂದ್ರೆ ವಿಪರೀತ ಕೀಟನಾಶಕಗಳದ್ದು ಕಷ್ಟ ಇದೆ. ನಾವು ಆರ್ಗ್ಯಾನಿಕ್ ಅಂತ ನಾನು ನಮ್ದು ಆರ್ಗ್ಯಾನಿಕ್ ಹೇಳ್ಬೇಕು ಅಂದ್ರೆ ಒಂದು ಎಕರೆಗೆ ಏನಿಲ್ಲ ಅಂದ್ರೆ 10-12 ಲೋಡ್ ಹಾಕ್ದಿದ್ದು ನಾವು ಬೆಳೆ ಮಾಡಲ್ಲ. ಹೊರಗಡೆ ಆಗಲಿ ಪಾಲಿ ಹೌಸಲ್ಲಿ 40 ಲೋಡ್ ಹಾಕ್ತಿವಿ ಒಂದು ಎಕರೆಗೆ, ಇದು ಹೊರಗಡೆ ಒಂದು ಎಕರೆಗೆ 10-12 ಲೋಡ್ ಹಾಕ್ತಿವಿ, ಅದೇ ನಮ್ದು ಆರ್ಗ್ಯಾನಿಕ್. ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಹಾಕ್ತಿವಿ, ಔಷಧಿಗಳು ಹೊಡಿತೀವಿ, ಪ್ರತಿಯೊಂದನ್ನು ಅಷ್ಟೇ ಸರ್. ಕ್ವಾಲಿಟಿ ಬೇಕು ಅಂತಂದಾಗ ಆ ಟೈಮ್ಗೆ ಏನ್ ಬೇಕೋ ಅದನ್ನ ಕೊಟ್ರೇನೆ ಫಸಲು ಬರೋದು, ಕ್ವಾಲಿಟಿ ಬರೋದು. ಅದ್ ಬಿಟ್ಬಿಟ್ಟು ನಾನು ಆರ್ಗ್ಯಾನಿಕ್ ಅದು ಇದು ಅಂತ ಹೋದ್ರೆ ನಮ್ಮ ಕೋಲಾರ ಭಾಗದಲ್ಲಿ ಬೇರೆ ಕಡೆ ಹೆಂಗಾಗುತ್ತೋ ನನಗೆ ಗೊತ್ತಿಲ್ಲ. ಇನ್ನೊಂದು, ಈಗ ತಾವು ಪ್ರಗತಿಪರ ರೈತರಾಗಿ ಈ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಒಂದು ತೋಟಗಾರಿಕಾ ಬೆಳೆಗಳನ್ನ ತಾವು ಬೆಳೀತಿದ್ದೀರಲ್ಲ, ತಮ್ಗೆ ಈಗ ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಕೃಷಿ ವಿಜ್ಞಾನಿಗಳೇ ಇರ್ಬೋದು ಅಥವಾ ಇನ್ನು ಯಾರು ಸಲಹೆ ಕೊಟ್ಟಿರ್ಬೋದು, ಅಥವಾ ಈಗ ಕೆಲವು ಕಡೆ ಈಗ ಕೆಲವು ರೈತರು ಅಥವಾ ಸಂಶೋಧನಾ ಕೇಂದ್ರದಲ್ಲಿ ತಮ್ಮದೇ ಆದ ಒಂದು ಮಾದರಿಯ ಕೃಷಿಯನ್ನು ಮಾಡಿರ್ತಾರಲ್ಲ, ಅಂಥದ್ದು ಕೂಡ ತಾವು ಬೇರೆ ಬೇರೆ ಕಡೆ ನೋಡ್ಕೊಂಡು ಬಂದಿರಬಹುದು. ಈ ಯಾರೆಲ್ಲ ತಮಗೆ ಹೀಗೆ ಈ ಬಗ್ಗೆ ತಮ್ಮ ಒಂದು ಬೇಸಾಯಕ್ಕೆ ನೆರವಾಗಿದ್ದಾರೆ ಒಂದೊಂದಾಗಿ ಅವ್ರ ಬಗ್ಗೆ ಹೇಳಿ ಸರ್. ನಮ್ಮ ಒಂದು ವಿಜ್ಞಾನಿಗಳ ಪರಿಚಯ 2014 ಸ್ಟಾರ್ಟ್ ಆಗಿದ್ದು, ಅಲ್ಲಿ ಮಂಜುನಾಥ್ ಗೌಡ್ರ ಸರ್ ಅಂತನ್ಬಿಟ್ಟು ನಮ್ಮ ಕೆವಿಕೆ ಹೆಡ್ ಆಗಿದ್ರು. ಅವರಾದ್ಮೇಲೆ ಅಲ್ಲಿರೋಂತ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ವಿಜ್ಞಾನಿಗಳು ಇವತ್ತು ಜಿ ಕೆವಿಕೆಯಲ್ಲೂ ಇದ್ದಾರೆ, ನಮ್ಮ ಕೆವಿಕೆಯಲ್ಲೂ ಇನ್ನೂ ಒಂದು ಇಬ್ರು ಮೂವರು ಇದ್ದಾರೆ ಚಿಂತಾಮಣಿ ಕೆವಿಕೆಯಲ್ಲಿ. ಅದಾದ್ಮೇಲೆ ಜಿ ಕೆವಿಕ್ ಸಂಪರ್ಕ ಬೀಳಿತು. ಅಲ್ಲಿ ಶಿವರಾಮ್ ಸರ್ ಇದ್ದಾರೆ, ಸಂಜಯ್ ಸರ್ ಇದ್ದಾರೆ, ಆನಂದ್ ಸರ್ ಅಂತ ಒಬ್ರು ಇದ್ದಾರೆ, ಮುರಳಿ ಮೋಹನ್ ಸರ್ ಇದ್ದಾರೆ, ತುಂಬಾ ಜನ, ಶಾಲಿನಿ ಮೇಡಮ್ ಅಂತಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂದ್ರೆ ಪ್ರತಿಯೊಬ್ರು ಎಂತ ಟೈಮಲ್ಲಿ ಫೋನ್ ಮಾಡಿದ್ರು ಅವ್ರ ಮನೆ ಹುಡುಗ ಅಂತನ್ಬಿಟ್ಟು ಟ್ರೀಟ್ ಮಾಡಿ ಮಾತಾಡೋಂತ ಒಂದು ಇದನ್ನ ನಾನು ಉಳಿಸ್ಕೊಂಡಿದ್ದೇನೆ. ಅದ್ರ ಜೊತೆಗೆ ನಮ್ಮ ಕೃಷಿ ಇಲಾಖೆಯವರಿರ್ಬೋದು, JDM ಮೇಡಮ್, ರೂಪಾದೇವಿ ಮೇಡಮ್ ಅಂತಿದ್ರು, ಅವರು ರವಿಶಂಕರ್ ಅಂದ್ರೆ ಯಾರು ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಒಂದು ಪ್ರಶಸ್ತಿ ಬಂದ ಮೇಲೆ ಸ್ಟೇಟ್ ಲೆವೆಲ್ ಅವಾರ್ಡ್ಗಳು ಒಂದೆರಡು ಬಂತು. ಯಾವ್ದ್ರಲ್ಲಿ ನಮ್ಮ GKVK ಅವಾರ್ಡ್ದಲ್ಲಿ ನಡೆಯೋ ವರ್ಷ ವರ್ಷ ನಡೆಯುವಂತ ಕೃಷಿ ಮೇಳದಲ್ಲಿ ಬರೇಗೌಡ ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ ಲೆವೆಲ್ ಅವಾರ್ಡ್, ಮತ್ತೆ ಅದ್ರ ಜೊತೆಗೆ ಕ್ಯಾನ್ ಬ್ಯಾಂಕ್ ಅಂತ ಒಂದು ಬಂತು. ಅದಾದ್ಮೇಲೆ ಕೃಷಿ ಪಂಡಿತ್ಗೆ ಅವ್ರನ್ನ ರೆಫರ್ ಮಾಡಿ ಒಂದ್ಸರಿ ಅಪ್ಲಿಕೇಶನ್ ಹಾಕ್ಸಿ ಅನ್ನೋ ಒಂದು ಮಟ್ಟಕ್ಕೆ ಯಾವಾಗ ಬಂತು ಅಂತಂದ್ರೆ ಮೇಡಮ್ ಅವರೇ ನಮ್ಮ ತೋಟಕ್ಕೆ ಹುಡ್ಕೊಂಬಂದ್ರು, ರವಿಶಂಕರ್ ಅಂತ ಬೈರೇಗೌಡ ಪ್ರಶಸ್ತಿ ತಗೊಂಡಿದ್ದಾರೆ. ಅವರು ನಂಬಾಗದವರು, ಒಂದ್ಸರಿ ನೋಡ್ಬೇಕು ಅಂತ ಬಂದ್ರು, ನೋಡಿ ಖುಷಿ ಬಿದ್ರು ಅವರು. ಮತ್ತೆ ಅವರು ಒಂದು ಸಹೋದ್ಯೋಗಿಗಳ ಜೊತೆಯಲ್ಲಿ ಮಾತನಾಡ್ಕೊಂಡು ಇವ್ರದ್ದು ಒಂದು ಅಪ್ಲಿಕೇಶನ್ ಹಾಕ್ಸಿ ನೋಡೋಣ ಅನ್ನೋ ಒಂದು ಇದಕ್ಕೆ ಅವರೇ ರೆಫರ್ ಮಾಡಿದ್ರು. ಅಪ್ಲಿಕೇಶನ್ ಹಾಕ್ದೆ, ಅವ್ರು ಬರಲಿಲ್ಲ, ಬೇರೆಯವ್ರು ಬಂದ್ರು, ವಿಜ್ಞಾನಿಗಳು ಮತ್ತೆ ಚಿಕ್ಕಬಳ್ಳಾಪುರದವ್ರು JDM ಮೇಡಮ್ ಅವರೆಲ್ಲ ಬಂದು ನೋಡಿ ಖುಷಿ ಆದ್ರು. ನನಗೆ 96 ಮಾರ್ಕ್ಸ್ ಕೊಟ್ಟು ಸ್ಟೇಟ್ಗೆ ಫಸ್ಟ್ ಕೃಷಿ ಪಂಡಿತ, ಪ್ರಥಮ ಕೃಷಿ ಪಂಡಿತ ಸ್ಥಾನ ಕೊಟ್ಟು ನನಗೆ ಮರ್ಯಾದಕ್ಕೆ ಆಗಲ್ಲ ಅಂತ ದಿನ ಏನಾದ್ರು ಇತ್ತು ಅಂದ್ರೆ 2023. ಈ ತರ ಒಂದು ಬೆಳಿಬೇಕು ಅಂತಂದ್ರೆ ವಿಜ್ಞಾನಿಗಳ ಜೊತೆಗೆ ರೈತರು ಒಂದಷ್ಟು ಜನ ನನಗೆ ತುಂಬಾ ಅನುಕೂಲ ಮಾಡಿಕೊಟ್ಟಾರಂದ್ರೆ ಬರೀ ಕೃಷಿನ ಅವ್ರ ಪಾಡ್ಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ. ಪ್ರಗತಿಪರ ರೈತರು ಕರ್ನಾಟಕದಲ್ಲಿ ಇರೋಂತ ಸುಮಾರು ಜಿಲ್ಲೆಗಳಲ್ಲಿ ಗೊತ್ತಿರೋಂತ ರೈತರು ಇದ್ದಾರೆ. ನಾನು ನನಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳ್ತೀನಿ, ಅವ್ರು ಗೊತ್ತಿರೋದ್ ನಾನು ಕೇಳಿ ತಿಳ್ಕೊತೀನಿ. ಅಂದ್ರೆ ಯಾರು ಹುಟ್ಟದಾಗಿ ಎಲ್ಲ ಕಲ್ತು ಬಂದಿರಲ್ಲ ಅನ್ನೋದು ನನ್ನೊಂದಿದು, ಕೇಳೋದ್ರಲ್ಲೂ ತಪ್ಪಿಲ್ಲ, ಅವ್ರಿಗೆ ಹೇಳಿ ಅನುಕೂಲ ಮಾಡೋದ್ರಲ್ಲೂ ತಪ್ಪಿಲ್ಲ. ಈಗ ರೈತರಿಗೆ ಬೇಕಾಗಿರೋಂತ ಒಂದು ಅನುಕೂಲನೂ ಅದೇನೆ, ಯಾಕೆಂದ್ರೆ ಗೈಡ್ಲೈನ್ಸ್ ಇಲ್ದಿರ ಹೋದ್ರೆ ರೈತರೇ ಹಾಳಾಗೋದು. ಹಂಗಾಗಿ ಒಳ್ಳೆ ರೈತರು ನಿಮ್ ಪಕ್ಕದ ತೋಟಗಳಲ್ಲೂ ಇರ್ತಾರೆ, ಕೇಳ್ರಿ ಇದೇನ್ ಬೆಳೆ, ಹೊಸ ಹೊಸ ಬೆಳೆಗಳು ಈಗ ನಮ್ಮ ತೋಟದಲ್ಲೇ ತಗೊಳ್ಳಿ. ನಾನು ಸ್ಟಾರ್ಟ್ ಮಾಡಿದ್ದು ಬರೀ ರೇಷ್ಮೆ, ಟೊಮೆಟೊ, ರಾಗಿ ಮತ್ತೆ ಆಲೂಗಡ್ಡೆ ಈ ತರ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಕೃಷಿಗೆ ಬಂದಾಗ ಇವತ್ತಿನಿಂದಲೇ ನಮ್ಮ ತೋಟದಲ್ಲಿ ಕ್ಯಾರೆಟ್ ಬೆಳಿತೀನಿ, ಇಂಗ್ಲಿಷ್ ಕುಕುಂಬರ್ ಬೆಳಿತೀನಿ ಪಾಲಿ ಹೌಸಲ್ಲಿ, ಮತ್ತೆ ಬೇರೆ ಬೇರೆ ಸೇವಂತಿಕೆಗಳು ಹೂಗಳು ಬೆಳಿತೀನಿ, ಕಲರ್ ಕ್ಯಾಪ್ಸಿಕಮ್ ಬೆಳಿತೀನಿ, ಅದ್ರ ಜೊತೆಗೆ ಹೊಸ ಹೊಸ ವೆರೈಟಿ ಟೊಮೆಟೊಗಳು ನಮ್ಮ ತೋಟದಲ್ಲಿ ಬಂದು ಟ್ರಯಲ್ ಮಾಡ್ತಾರೆ, ಈಗ ಬ್ರೊಕೊಲಿ ಹಾಕಿದ್ದೀನಿ. ಈ ತರ ಹೊಸ ಹೊಸ ಬೆಳೆಗಳಿಗೆ ಹೋಗ್ಬೇಕು, ಹಣ್ಣಿನ ಬೆಳೆಗಳಿಗೆ ಹೋಗ್ಬೇಕು. ಈಗ ನೋಡ್ರಿ, ನಾನು ಸಮಗ್ರ ಕೃಷಿಗೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ 4 ಎಕರೆ ಮಾವಿನ ತೋಪಿತ್ತು, ಇವತ್ತು 16 ಎಕರೆ ಮಾವಿನ ತೋಪು ಮಾಡಿದೀವಿ, ಅದ್ರ ಜೊತೆಗೆ ಹುಣಸೆ ತೋಪಿದೆ. ದ್ರೂಪಸ್ ಮಾಡೋ ಯಾವ್ಯಾವ ಜಾತಿಯ ಮಾವುಗಳು ಎಲ್ಲಾ ಒಂದು ತರದ್ದು ಬಾಳೆಹಣ್ಣು ಇದೆ ಪ್ರಮುಖವಾಗಿ? ಯಾವ್ಯಾವ್ದು ಸರ್? ನಮ್ಮದು ಜಾಸ್ತಿ ಇರೋದು ಅಂದ್ರೆ ಬಾದಾಮಿ ಇದೆ, ಮಲ್ಲಿಕಾಯಿ ಇದೆ, ಮತ್ತೆ ಮತ್ತೆ ಇದು ಇದೆ ಯಾವ್ದು, ತೋತಾಪುರಿ ಇದೆ, ನೀಲಂ ಇದೆ, ಅದ್ರ ಜೊತೆಗೆ ಬೇಣಿಸನು ಇದೆ. ಈ ತರ ಪ್ರತಿಯೊಂದನ್ನು 16 ಎಕರೆಯಲ್ಲಿ ಸಮಗ್ರವಾಗಿ ಒಂದೇ ಇಲ್ದಿರಂಗೆ ಎಲ್ಲ, ಅಂದ್ರೆ 1 ಎಕರೆಯಲ್ಲಿ ಎಲ್ಲ ಹಾಕಿಲ್ಲ ಸರ್, 2-2 ಎಕರೆ ಡಿವೈಡ್ ಮಾಡಿ. ಯಾಕೆಂದ್ರೆ ಒಂದ್ಸರಿ ಕಿತ್ತಾಗ ಈಗ ಬೆಂಗಳೂರ ನೋಡ್ರಿ, ಅದು ಸ್ವಲ್ಪ ಮುಂಚೆ ಬರತ್ತೆ, ಬಾದಾಮಿ ಇನ್ನೂ ಮುಂಚೆ ಬರತ್ತೆ. ಹಂಗಾಗಿ ಅದೊಂದ್ ಮರ ಇದ್ರೆ ಆಗಲ್ಲ. ಹಾಕಿರೋದು ಒಂದೊಂದು ಪ್ಲಾಟ್ಗೆ ಒಂದೊಂದು ಆತರ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಸೈಡ್ ಅಲ್ಲೆಲ್ಲ ಬೇವಿನ ಮರಗಳು ನಾಟಿ ಮಾಡಿದ್ದೀನಿ ಕುರಿಗಳಿಗೆ. ಸ್ಟಾಲ್ ಫೀಡಿಂಗ್ 40 ಕುರಿ ಇಟ್ಕೊಂಡಿದ್ವಿ. ಈಗ 3 ಕೃಷಿ ಹೊಂಡ ಮಾಡಿದ್ವಿ. 3 ಕೃಷಿ ಹೊಂಡದಲ್ಲೂ ಮೀನ್ ಬಿಟ್ಟಿದ್ದೇನೆ. ಆ ಮೀನಲ್ಲೂ ಆದಾಯ ಇದೆ. ಆ ಮೀನಲ್ಲಿ ಯಾವ ಮೀನು ಬೆಳಿತೀರಿ ಸರ್? ಇದು ಸರ್ ಕಾಮನ್ ಕಾರ್ಫ್. ಕಾಮನ್ ಕಾರ್ಫ್ ಎಲ್ಲಿ ಅದಕ್ಕೆ ಬೇಡಿಕೆ ಇರುತ್ತೆ ಸರ್? ಅಂದ್ರೆ ನಮ್ಮ ಇವರು ಬಂದು ದೊರೆಗಳು ಬಂದು ಇಲ್ಲೇ ತಗೊಂಡೋಗ್ತಾರೆ ಸರ್. ಯಾವೂರಿಂದ? ಕೋಲಾರಿಂದ, ಚಿಂತಾಮಣಿಯಿಂದ ಬರ್ತಾರೆ ತಗೊಂಡೋಗ್ತಾರೆ. ಅದರಲ್ಲೂ ಏನು ಕೆರೆ ಮೀನೆ? ಅದು ಕೆರೆ ಮೀನೆ ಸರ್. ಅದು ಕೂಡ ನಮ್ ಕೃಷಿ ಇಲಾಖೆಯಿಂದ ಕೊಟ್ಟಿದ್ ಸರ್. ಅದೇ ಮೀನುಗಾರಿಕೆ ಇಲಾಖೆ ಅವ್ರು ಬಂದು ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಯಲ್ಲಿ ಎರೆಹುಳು ತೊಟ್ಟಿ ಮಾಡ್ಕೊಂಡಿದ್ದೀನಿ. ಅದು ಎರೆಹುಳು ತೊಟ್ಟಿಯಿಂದನು ಸರ್ ಒಳ್ಳೆ ಇದು ಸರ್. ಅಂದ್ರೆ ಈಗ ಗೊಬ್ಬರದ ಬೇಡಿಕೆ ಎಷ್ಟಿದೆ ಅಂತಂದ್ರೆ, ನಮ್ಗೆ ಗೊತ್ತಿರೋರು ಒಬ್ರು ಇದಾರೆ, 1 ಕೆಜಿ ಬಂದು 13 ರೂಪಾಯಿ ಮಾರ್ತಾ ಇದಾರೆ. ಅವ್ರ ತೊಟ್ಟಿ ಬರೋ ಅಷ್ಟರಲ್ಲಿ 3 ತೊಟ್ಟಿ ಮಾಡ್ಕೊಂಡಿದ್ದಾರೆ. ಹಿಂದೆ ಕಲೆ ಅಂದ್ರೆ ನಮ್ದು ಮರ ಮಟ್ಟಕ್ಕಿಲ್ಲ, ನಮ್ದೇ ಸ್ವಂತ ಬೆಳೆಗಳು ಮಾಡ್ತೀವಿ. ಅದನ್ನ ಹಾಕೋದ್ರಿಂದ ಈಗ 13 ರೂಪಾಯಿ ತಗೊಳ್ಳಿ ಸರ್, ನಾವೇ 1 ಟನ್ ತಗೋಬೇಕು ಅಂದ್ರೆ ಎಷ್ಟು? 13,000 ಆಗತ್ತೆ. ಅದ್ ನಾವು ನಮ್ಮದು ಬೆಳೆದು ಹಾಕೊಂತ ಇದ್ವಲ್ಲ. ಈಗ ರವಿಶಂಕರ್ ಚೆನ್ನಾಗಿ ಬೆಳೆ ಬೆಳಿತಾನೆ ಅಂತಂದ್ರೆ ರವಿಶಂಕರ್ ಏನ್ ಮಾಡಿದಾನೆ ಅಂತ ಅಂದ್ಬಿಟ್ಟು ಗಮನಿಸೋರ್ಬೇಕು ಸರ್. ಅಲ್ಲಿ ಗಮನಿಸಿದ್ರೆ ಏನ್ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕದ್ರೆ ಎಲ್ಲರೂ ಹಾಕಿ ಬೆಳಿತಾರೆ ಅನ್ನೋದು. ಅದಕ್ಕೆ ವೆರೈಟಿ ಆಗಿ ಹಾಕ್ಬೇಕು. ತಿಪ್ಪೆ ಗೊಬ್ಬರ ಹಾಕೋದಕ್ ಮುಂಚೆ ಈ ಟ್ರೈಕೋಡರ್ಮ ಸುಡಾಮಿನಸ್ ಸರ್, ಅದನ್ನ ಒಂದು ಗೊಬ್ಬರನ ತಂದ್ಬಿಟ್ಟು ಒಂದ್ ಹತ್ರ ನೆರಳಲ್ಲಿ ಹಾಕೊಂಡು ಅದಕ್ಕೆ ಅದನ್ನ ಮಿಕ್ಸ್ ಮಾಡಿ ಬೆಲ್ಲಾನು ಮತ್ತೆ ಕಡಲೆ ಹಿಟ್ಟು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಹತ್ರ ಇಟ್ಕೊಂಡ್ರೆ ನಾವು 5 ಕೆಜಿ ಟ್ರೈಕೋಡರ್ಮ ಸುಡಾಮಿಸ್ ಇರೋದನ್ನ 15 ದಿನದಲ್ಲಿ 100 ಕೆಜಿ 500 ಕೆಜಿ ಮಾಡ್ಕೋಬಹುದು. ಡೈಲಿ ಒಂದೊಂದ್ ಚೂರ್ ನೀರ್ ಹಾಕೊಂಡು ಒಂದ್ ನೆರಳಲ್ಲಿ ಇಟ್ಕೊಂಡು ಅದನ್ನ ಭೂಮಿಗೆ ಚೆಲ್ಬಿಟ್ರೆ ಏನದು ಮಿಕ್ಸ್ ಮಾಡ್ಬೇಕಾಗುತ್ತೆ ಸರ್? ಅದು ಬಂದು ತಿಪ್ಪೆ ಗೊಬ್ಬರ ಸರ್, ಕೊಳ್ತಿರಂತ ತಿಪ್ಪೆ ಗೊಬ್ಬರ ಬೇಕದಕ್ಕೆ. ಟ್ರೈಕೋಡರ್ಮ ಸುಡಾಮಿನಸ್ ಎಲ್ಲಾ ಕಾಲೇಜುಗಳಲ್ಲೂ ಸಿಗತ್ತೆ. ಅದನ್ನ ಒಂದ್ ನೆರಳಲ್ಲಿ ಹಾಕ್ಬೇಕು. ನೆರಳಲ್ಲಿ ಹಾಕ್ಬಿಟ್ಟು ಗೊಬ್ಬರನ ಎತ್ಕೊಂಡ್ಬಂದು ಅದರಲ್ಲಿ ಮಿಕ್ಸ್ ಮಾಡ್ಬೇಕು. ಅದ್ರ ಮೇಲೆ ಹಾಕಿ ಮಿಕ್ಸ್ ಮಾಡ್ಬೇಕು. ಗೋಣಿ ಚೀಲ ಬರ್ತಲ್ಲ ಅಕ್ಕಿ ಚೀಲ, ಅದನ್ನ ಹಾಕಿ ಹೊಚ್ಚಿಬಿಟ್ಟು ಒಂಚೂರ್ ನೀರ್ ಹಾಕ್ತಾ ಇರ್ಬೇಕು ಡೈಲಿ, ಒಂದ್ ಬೆಳಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಒಂದ್ ಟೈಮ್. ಅದು 5 ಕೆಜಿ ಇರೋ ಟ್ರೈಕೋಡರ್ಮ ಸುಡಾಮಿನಸ್ ಒಂದ್ 15-20 ದಿನದಲ್ಲಿ 500 ಕೆಜಿ ಆಗತ್ತೆ. ನಾವ್ ಎಷ್ಟು ಗೊಬ್ಬರ ಹಾಕಿದ್ರೆ ಅಷ್ಟಾಗ್ತದೆ. ಅದನ್ನೇನ್ ಮಾಡ್ಬೇಕು, ಭೂಮಿಗೆ ಚೆಲ್ಬಿಡೋದು. ಅವಾಗ ಗಿಡ ಯಾವ್ದೇ ಕಾರಣಕ್ಕೂ ಸಾಯಲ್ಲ. ಅದು ಜೈವಿಕ ಶಿಲೀಂಧ್ರ ನಾಶಕ ಅದು ಚೆನ್ನಾಗಿ ಇರ್ತಾವ ಸರ್. ಅಂದ್ರೆ ಇವೆಲ್ಲ ಬೇಕು ಅಂದ್ರೆ ನೀವ್ ಹೇಳ್ದಂಗೆ ನಿರಂತರವಾಗಿ KVK ಗಳಿರ್ಬೋದು, ವಿಸ್ತೀರ್ಣ ನಿರ್ದೇಶನಾಲಯಗಳಿರ್ತವೆ ಅವ್ರಿಗೆ ಸಂಪರ್ಕ ಇರ್ಬೋದು, ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಮತ್ತೆ ಕೃಷಿ ಇಲಾಖೆಗಳಲ್ಲಿ ಅಲ್ಲೂ ಇರ್ತಾರೆ. ಎಲ್ಲಾ ಕಡೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಕೊಡ್ತಾರೆ. ಅದನ್ನ ಆದಷ್ಟು ಫ್ರೀ ಇರೋ ಟೈಮಲ್ಲಿ ಅಟೆಂಡ್ ಮಾಡ್ಬೇಕು, ತಿಳ್ಕೊಬೇಕು. ಗೊತ್ತಿಲ್ದಿರ ತಿಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಈ ತರ ಎಲ್ಲ ತಿಳ್ಕೊಂಡು ಆಮೇಲೆ ಮುಂದೆ ಹೆಜ್ಜೆ ಇಟ್ರೆ ಎಲ್ರೂ ಪ್ರಗತಿಪರ ರೈತರ ಆಗ್ತಾರೆ. ಗೊತ್ತಿಲ್ದಿರ ಅದೇ ದಾರಿಯೆಲ್ಲ ಹೋದ್ರೆ ಅದೇ ಜಮೀನೆ, ಅದೇ ಬೆಳೆನೆ, ಅದೇ ದುಡ್ಡೆ, ಅದೇ ಕಷ್ಟನೆ, ಆತರ ಇರುತ್ತೆ ಸರ್. ಈಗ ಲೇಬರ್ಗೂ ನೀವು ನಿರ್ವಹಣೆ ಮಾಡೋದು ಕಂಡ್ಕೊಂಡಿರಿ ಸರ್? ಲೇಬರು ಹೆಂಗ್ ಗೊತ್ತ ಸರ್? ನಾವು ನಮ್ಮನೆಯವ್ರ ತರ ನೋಡಿದ್ರೆ ಅವ್ರು ನಮ್ ಕೆಲ್ಸ ಅಂತ ಮಾಡ್ತಾರೆ. ಈಗ ನಿರಂತರವಾಗಿ ಕೆಲ್ಸ ಕೊಡ್ತೀವಿ. 10 ಜನ ನಮ್ಮ ತೋಟದಲ್ಲಿ ನಿರಂತರವಾಗಿ ಕೆಲ್ಸ ಮಾಡ್ತಾರೆ. ಈಗ ನೋಡ್ರಿ, ಯಾವತ್ತೋ ಒಂದಿನ ಅಕಸ್ಮಾತ್ ನಮ್ಮ ಊರಲ್ಲಿ ತಗೊಳ್ಳಿ, ಒಂದು ವರ್ಷದಲ್ಲಿ 4-5 ಸರಿ ಕರೆಯೋರ ಹತ್ರ ಅವ್ರನ್ನ ಕೇಳ್ಬೇಕು ಅಂತ ಹೇಳ್ತಾರೆ. ಅವ್ರದೇನ ಕೆಲಸ ಎಲ್ಲ ಬರ್ತಾರೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವ್ರು ನಮ್ಮನ್ನ ಹಂಗೆ ನಂಬಿರ್ತಾರೆ, ನಾವು ಅವ್ರನ್ನ ಹಂಗೆ ನಂಬ್ಕೊಂಡಿರ್ತೀವಿ. ಅಂದ್ರೆ ನಿಮ್ದು ಸಂಪರ್ಕ ಸಂಬಂಧ ಚೆನ್ನಾಗಿ ಇಟ್ಕೊಂಡ್ರೆ ಅವರು ನಮ್ ಕೆಲಸ ಅಂತ ಮಾಡ್ತಾರೆ, ಯಾವ್ದೂ ಮೋಸ ಆಗಲ್ಲ ಸರ್. ತುಂಬಾ ಸಂತೋಷ ರವಿಶಂಕರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಸಮಗ್ರ ಕೃಷಿ ಬೇಸಾಯ ಅದರಲ್ಲೂ ತೋಟಗಾರಿಕಾ ಬೆಳೆಗಳಲ್ಲಿ ತರಕಾರಿ ಬೆಳೆ, ಹೂವಿನ ಬೆಳೆ, ಹಣ್ಣಿನ ಬೆಳೆ, ಮತ್ತೆ ಜೇನು ಸಾಕಾಣಿಕೆ, ಮತ್ತೆ ಪಾಲಿ ಹೌಸ್ನಲ್ಲಿ, ಮತ್ತೆ ನೆಟ್ ಹೌಸ್ನಲ್ಲಿ ಹೇಗೆ ಮಾಡೋದು, ಈ ಎಲ್ಲದರ ಕುರಿತು ಈ ಎಲ್ಲ ತಮ್ಮದೇ ಆದ ಅನುಭವವನ್ನು ನಮ್ಮ ರೈತರಿಗೆ ತಿಳಿಸಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸಮಗ್ರ ತೋಟಗಾರಿಕಾ ಬೇಸಾಯ ಕುರಿತು ಪ್ರಗತಿಪರ ರೈತ ರವಿಶಂಕರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇದೀಗ ಕೇಳಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗೊಟ್ಟುಗಳ ಹಾಡು. ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ತಿಂಗಳು ತಿಂಗಳಿಗೋ ತಿಂಗಳ ಮಾವನ ಪೂಜೆ ತಿಂಗಳು ತಿಂಗಳಿಗೋ ತಿಂಗಳ ಮಾವನ ಪೂಜೆ ತಿಂಗಳು ತಿಂಗಳಿಗೋ ತಿಂಗಳ ಮಾವನ ಪೂಜೆ ತಿಂಗಳು ತಿಂಗಳಿಗೋ ತಿಂಗಳ ಮಾವನ ಪೂಜೆ ಗರುಡನ ಪೂಜೆ ಗಣ ಪೂಜೆ ಗರುಡನ ಪೂಜೆ ಗಣ ಪೂಜೆ ಗರುಡನ ಪೂಜೆ ಗಣ ಪೂಜೆ ಮಾಡುವಾಗ ಗರುಡನ ಪೂಜೆ ಗಣ ಪೂಜೆ ಮಾಡುವಾಗ ನಾವೆದ್ದು ಕೈಯ ಮುಗಿದೇವ ನಾವೆದ್ದು ಕೈಯ ಮುಗಿದೇವ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬೆಳಗಾನ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾನ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾನ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾನ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಣ ಎಳ್ಳು ಜೀರಿಗೆ ಬೆಳೆಯೋಣ ಎಳ್ಳು ಜೀರಿಗೆ ಬೆಳೆಯೋಣ ಭೂತಾಯ ಎಳ್ಳು ಜೀರಿ ಬೆಳೆಯೋಣ ಭೂತಾಯ ನಾವೊಂದು ಗಳಿಗೆ ನೆನೆ ದೇವ ನಾವೊಂದು ಗಳಿಗೆ ನೆನೆ ದೇವ ಪಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಪಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಪಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಜವರಾಯ ಬರುವಾಗ ಬರಿಗೈಲಿ ಬರಲಿಲ್ಲ ಜವರಾಯ ಬರುವಾಗ ಬರಿಗೈಲಿ ಬರಲಿಲ್ಲ ಜವರಾಯ ಬರುವಾಗ ಬರಿಗೈಲಿ ಬರಲಿಲ್ಲ ಜವರಾಯ ಬರುವಾಗ ಉಡುಗೋಲನ್ನೊಂದನ್ನೆಗಲೇರಿ ಬರುವಾಗ ಉಡುಗೋಲನ್ನೊಂದನ್ನೆಗಲೇರಿ ಬರುವಾಗ ಒಳ್ಳೊಳ್ಳೆ ಮರವ ಕಡಿದಾನ ಒಳ್ಳೊಳ್ಳೆ ಮರವ ಕಡಿದಾನ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೇ ತಿಂಗಳ ಮಾವನ ತಂಗಿ ಸಂಜೆ ಸೂತಕವಾಗಿ ಮಾವನ ತಂಗಿ ಸಂಜೆ ಸೂತಕವಾಗಿ ಕುಂಬೆ ಹೂವಿನ ಗುಡ್ಲಾಗೆ ಕುಂಬೆ ಹೂವಿನ ಗುಡ್ಲಾಗೆ ತಿಂಗಳ ಮಾವನ ತಂಗಿ ಸಂಜೆ ಸೂತಕವಾಗಿ ತಿಂಗಳ ಮಾವನ ತಂಗಿ ಸಂಜೆ ಸೂತಕವಾಗಿ ಕುಂಬೆ ತಂಗಿ ತುಂಬಿ ಬಂದಿದ್ದ ಹಾಲಿನಂಗೆ ಬೆಳ್ಳಾಗಿತ್ತ, ನೀರಿನಂಗೆ ತೆಳ್ಳಾಗಿತ್ತ, ಹಾಲಿನಂಗೆ ಬೆಳ್ಳಾಗಿತ್ತ, ನೀರಿನಂಗೆ ತೆಳ್ಳಾಗಿತ್ತ, ಜಡೆಯಿಂದಿಳಿದ ಗಂಗೆ ಎಂಗೆ ಚೆಂಗನೆ ನೆಗೆದಿತ್ತ, ತಂಗಿ ಚೆಂಗನೆ ನೆಗೆದಿತ್ತ, ಹಾಲಿನಂಗೆ ಬೆಳ್ಳಾಗಿತ್ತ, ನೀರಿನಂಗೆ ತೆಳ್ಳಾಗಿತ್ತ, ಜಡೆಯಿಂದಿಳಿದ ಗಂಗೆ ಎಂಗೆ ಚೆಂಗನೆ ನೆಗೆದಿತ್ತ, ತಂಗಿ ಚೆಂಗನೆ ನೆಗೆದಿತ್ತ, ಮೈಯೊಳಗಿರುವ ಮೂಲೆ ಮೂಲೆಗೂ ಮೂಡಿ ಬಂದಿತ್ತ, ತಂಗಿ ಮೂಡಿ ಬಂದಿತ್ತ, ಮೈಯೊಳಗಿರುವ ಮೂಲೆ ಮೂಲೆಗೂ ಮೂಡಿ ಬಂದಿತ್ತ, ತಂಗಿ ಮೂಡಿ ಬಂದಿತ್ತ, ಹಾಡಿ ಮುಡಿಗೂಡಿ ನಡೆವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ, ತಂಗಿ ಮುಗಿಸಿ ಬಿಟ್ಟಿತ್ತ, ಹಾಡಿ ಮುಡಿಗೂಡಿ ನೆನೆವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ, ತಂಗಿ ಮುಳುಗಿಸಿ ಬಿಟ್ಟಿತ್ತ, ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಂಬಿ ಬಂದಿದ್ದ, ತಂಗಿ ತುಂಬಿ ಬಂದಿದ್ದ, ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಂಬಿ ಬಂದಿದ್ದ, ತಂಗಿ ತುಂಬಿ ಬಂದಿದ್ದ, ನಂಗೆ ಇಂಪು ಇತ್ತ, ಗಾಳಿಯಂಗೆ ತಂಪು ಇತ್ತ, ಗಾಳಿ ನಂಗೆ ಇಂಪು ಇತ್ತ, ಗಾಳಿಯಂಗೆ ತಂಪು ಇತ್ತ, ಜಡೆಯಿಂದಿಳಿದ ಗಂಗೆಯಂತೆ ಚೆಂಗನೆ ನೆಗೆದಿತ್ತ, ತಂಗಿ ಚೆಂಗನೆ ನೆಗೆದಿತ್ತ, ಜಡೆಯಾಡಿ ನಂಗೆ ಮಂಡಾಗಿತ್ತ, ಗಾಳಿಯಂಗೆ ತಂಪು ಇತ್ತ, ಮೈಯೊಳಗಿರುವ ಮೂಲೆ ಮೂಲೆಗೂ ಮೂಡಿ ಬಂದಿತ್ತ, ತಂಗಿ ಮೂಡಿ ಬಂದಿತ್ತ, ಮೈಯೊಳಗಿರುವ ಮೂಲೆ ಮೂಲೆಗೂ ಮೂಡಿ ಬಂದಿತ್ತ, ತಂಗಿ ಮೂಡಿ ಬಂದಿತ್ತ, ಹಡೆ ಮುಡಿಗೂಡಿ ನಡೆವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ, ತಂಗಿ ಮುಳುಗಿಸಿ ಬಿಟ್ಟಿತ್ತ, ಅಡಿ ಮುಡಿಗೂಡಿ ನಡೆವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ, ತಂಗಿ ಮುಳುಗಿಸಿ ಬಿಟ್ಟಿತ್ತ, ಸಾವಿನಂಗೆ ತೆಪ್ಪಾಗಿತ್ತ, ಸಾವಿನಂಗೆ ಮೆತ್ತಾಗಿತ್ತ, ಸಾವಿನಂಗೆ ತೆಪ್ಪಾಗಿತ್ತ, ಆವಿನಂಗೆ ಮೆತ್ತಾಗಿತ್ತ, ಸಾವಿನಂಗೆ ತೆಪ್ಪಾಗಿತ್ತ, ಆವಿನಂಗೆ ಮೆತ್ತಾಗಿತ್ತ, ಸಾವಿನಂಗೆ ತೆಪ್ಪಾಗಿತ್ತ, ಜಡೆಯಿಂದಿಳಿದ ಗಂಗೆಯಂತೆ ಚೆಂಗನೆ ನೆಗೆದಿತ್ತ, ತಂಗಿ ಜಂಗ ನೆನೆಗೆದಿದ್ದ ಸಾವಿನಂಗೆ ಮೆತ್ತಾಗಿದ್ದ ಸಾವಿನಂಗೆ ತೆಪ್ಪಾಗಿದ್ದ ಸಾವಿನಂಗೆ ಮೆತ್ತಾಗಿದ್ದ ಸಾವಿನಂಗೆ ತೆಪ್ಪಾಗಿದ್ದ ಗಳೆಯಿಂದಿಳಿದ ಗಂಗೆ ಎಂದೆ ಜಂಗ ನೆನೆಗೆದಿದ್ದ ತಂಗಿ ಜಂಗ ನೆನೆಗೆದಿದ್ದ ಕೈಯೊಳಗಿರುವ ಓಡಿ ಮೂಲೆಗೂ ಮೂಡಿ ಬಂದಿದ್ದ ತಂಗಿ ಮೂಡಿ ಬಂದಿದ್ದ ಕೈಯೊಳಗಿರುವ ಮೂಲೆ ಮೂಲೆಗೂ ಮೂಡಿ ಬಂದಿದ್ದ ತಂಗಿ ಮೂಡಿ ಬಂದಿದ್ದ ಹಡೆ ಮುಡಿಗೂಡಿ ಮುಡಿದಂತೆಲ್ಲ ಮುಳುಗಿಸಿ ಬಿಟ್ಟಿದ್ದ ತಂಗಿ ಮುಳುಗಿಸಿ ಬಿಟ್ಟಿದ್ದ ಅಡಿ ಮುಡಿಗೂಡಿ ನಡೆವಂತೆಲ್ಲ ಮುಳುಗಿಸಿ ಬಿಟ್ಟಿದ್ದ ತಂಗಿ ಮುಳುಗಿಸಿ ಬಿಟ್ಟಿದ್ದ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಂಬಿ ಬಂದಿದ್ದ ತಂಗಿ ತುಂಬಿ ಬಂದಿದ್ದ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಇದುವರೆಗೂ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಹಾಡು ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇನ್ನು ನಾಳೆ ಕೃಷಿರಂಗದಲ್ಲಿ ಕೇಳಿ, ಅಂತರ್ಜಲ ಅಭಿವೃದ್ಧಿ ಕುರಿತು ಡಾಕ್ಟರ್ ತಿಮ್ಮೇಗೌಡ ಎಂಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಟಿಕೆ ಕೃಷ್ಣೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಕೃಷಿರಂಗ ಪ್ರಸಾರವಾಯಿತು. ಕೇಳುಗರೆ, 7:45 ಸಮಾಚಾರ ದರ್ಶನ ಪ್ರಸಾರವಾಗಲಿದೆ. ಹಾಗೆ 8:00 ಮಲ್ಲಿಗೆ ದಂಡೆ, 9:30 ಕೇಳಿ ಯುವವಾಣಿ. ಮೊದಲಿಗೆ ಸಾಹಿತ್ಯ ಮತ್ತು ಜೀವನ, ಈ ಕುರಿತು ಮಾತನಾಡುತ್ತಾರೆ ಟಿಬಿ ಶ್ವೇತಾ. ನಂತರ ಶಾಲಿನಿ ಅವರಿಂದ ಭಾವಗೀತೆ ಕೇಳುವಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ 7:30.